ಆವಿಷ್ಕರಿಸಿ ಕೃಷಿಗೆ ಒಂದು ಉತ್ತಮ ರೀತಿಯ ಒಂದು ಉಪಕಾರವನ್ನು ಮಾಡಿದ್ದಾರೆ. ನೋಡಿ, ವಿಶ್ವದಲ್ಲಿ ಉತ್ಪಾದನೆಯಾಗತಕ್ಕಂಥ ಒಟ್ಟು ಯೂರಿಯಾ ರಸಗೊಬ್ಬರದಲ್ಲಿ 90% ಕೃಷಿ ಚಟುವಟಿಕೆಗಳಿಗೆ ಬಳಕೆಯಾಗ್ತಿದೆ, ಅಂದರೆ ರಸಗೊಬ್ಬರವಾಗಿ ಬಳಕೆ ಮಾಡ್ತಾರೆ. ಇದಕ್ಕೆ ಪ್ರಮುಖ ಕಾರಣ, ಸಾರ್ವಜನಿಕಯುಕ್ತ ರಸಗೊಬ್ಬರಗಳಲ್ಲೇ ಯೂರಿಯಾ ಅತ್ಯಧಿಕ ಪ್ರಮಾಣದಲ್ಲಿ ಸಾರಜನಕವನ್ನು ಹೊಂದಿರತಕ್ಕಂಥ ರಸಗೊಬ್ಬರ, ಅಂದರೆ 46% ಹೆಚ್ಚು ಅಂಶವನ್ನು ಹೊಂದಿದೆ. ಹಾಗಾಗಿ ಇದು ಬೆಲೆಯಲ್ಲೂ ಕೂಡ ಕಡಿಮೆ ಬೇರೆ ಸಾರ್ವಜನಿಕಯುಕ್ತ ರಸಗೊಬ್ಬರಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ. ಅದೇ ರೀತಿ ಸಾಗಾಣಿಕಾ ವೆಚ್ಚ ಕಡಿಮೆ ಕಂಡು ಬಂದಿದೆ. ಉಳಿದಂತೆ 10% ಯೂರಿಯಾ ರಾಸಾಯನಿಕ ಕಾರ್ಖಾನೆಗಳಲ್ಲಿ, ಕೆಲವೊಂದು ಎಕ್ಸ್ಪ್ಲೋಸಿವ್ ತಯಾರಿಕೆಯಲ್ಲಿ, ಆಟೋಮೊಬೈಲು ಮತ್ತು ಪ್ರಯೋಗಾಲಯಗಳು ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಬಳಕೆ ಆಗ್ತಾ ಇದೆ. ಸ್ಫೋಟಕಗಳ ತಯಾರಿಕೆಯಲ್ಲೂ ಬಳಕೆ ಆಗ್ತಾ ಇದೆ. ಹೌದು, ಇದು ಅದರದೇ ಆದ ಒಂದು ಗುಣಲಕ್ಷಣಗಳು ಹೊಂದಿದ್ದು ಪರಿಣಾಮಕಾರಿಯಾಗಿ ಅವುಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಇದನ್ನು ಹೊರತುಪಡಿಸಿದರೆ ಜಾನುವಾರುಗಳ ಮೇವು ತಯಾರಿಕೆಯಲ್ಲಿಯೂ ಕೂಡ ಯೂರಿಯಾವನ್ನು ನಾವು ಬಳಕೆ ಮಾಡೋದನ್ನ ಕಂಡಿದ್ದೇವೆ. ಜೊತೆಗೆ ಈ ಮೇವಿನ ಉಪಚಾರದಲ್ಲೂ ಬಳಸ್ತಾರೆ, ಉಪಚಾರದಲ್ಲಿ ಬಳಸಿ. ಯಾಕೆಂದ್ರೆ ಇದು ಸಾರ್ವಜನಿಕವನ್ನು ಸಾರ್ವಜನಿಕ ಒಂದು ತಯಾರಿಕೆಯಲ್ಲಿ ಶರೀರದಲ್ಲಿ ಇದು ಒಂದು ಪಾತ್ರವನ್ನು ಹೊಂದಿದೆ. ಅದೇ ರೀತಿ ಮೋಡ ಬಿತ್ತನೆ ಕಾರ್ಯಕ್ರಮದಲ್ಲೂ ಕೂಡ ಹಾಗೂ ಮನುಷ್ಯನ ಹಲ್ಲುಗಳ ಒಳಪು ಬರುವಂತೆ ಮಾಡುವಲ್ಲಿ ಇದನ್ನು ಬಳಕೆ ಮಾಡಿಕೊಳ್ತಾರೆ, ಯೂರಿಯಾದ ಪಾತ್ರ ಇದೆ. ಈಗ ಮುಖ್ಯವಾಗಿ ಕೇಂದ್ರ ಸರ್ಕಾರ ಈ ಯೂರಿಯಾ ಉತ್ಪಾದಕರಿಗೆ ಕೆಲವೊಂದು ನಿಯಮಾವಳಿಗಳನ್ನು ರೂಪಿಸಿದೆ. ಆ ನಿಯಮಾವಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ, ಮತ್ತು ಈ ನಿಯಮಾವಳಿಗಳನ್ನು ರೂಪಿಸಿರೋದ್ರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ ಜಗದೀಶ್ ಅವರೇ, ಯೂರಿಯಾ ಈಗಾಗಲೇ ಹೇಳಿದಂಗೆ ಒಂದು ಪ್ರಮುಖ ಸಾರ್ವಜನಿಕ ರಸಗೊಬ್ಬರ. ಇದನ್ನು ಬೆಳೆಗಳ ಮೇಲೆ ಬಳಕೆ ಮಾಡಿದಾಗ ಒಂದು ಪರಿಣಾಮಕಾರಕ ಅಂಶ, ಅಂದರೆ ಬೆಳೆಗಳು ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಶೀಘ್ರವಾಗಿ ಪರಿಣಾಮವನ್ನು ಬೀರುತ್ತವೆ. ಆದರೆ ಇದರ ಬಳಕೆಯಲ್ಲಿ ಕೆಲವೊಂದು ನ್ಯೂನತೆಗಳನ್ನು ಇಂದಿನ ಕೇಂದ್ರ ಸರ್ಕಾರ ಗುರುತಿಸಿತು. ಅಂದರೆ ಈ ನ್ಯೂನತೆಯಲ್ಲಿ ಪ್ರಮುಖವಾಗಿ ಯೂರಿಯಾ ಬಳಕೆಯಿಂದ ನಷ್ಟವಾಗತಕ್ಕಂಥ ಸಾರ್ವಜನಿಕದ ಅಂಶ. ಈ ನಿಯಮಾವಳಿಗಳನ್ನು ನಾವು ಚರ್ಚೆ ಮಾಡೋದಕ್ಕಿಂತ ಮೊದಲು ಈ ಯೂರಿಯಾದಲ್ಲಿ ಯಾವ ಯಾವ ಘಟಕಾಂಶಗಳಿವೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಸಂಕ್ಷಿಪ್ತವಾಗಿ ತಿಳಿಯೋದಾದರೆ, ಯೂರಿಯಾ ಸಾರ್ವಜನಿಕಯುಕ್ತ ರಸಗೊಬ್ಬರ ಅವುಗಳಲ್ಲಿ ಅಗ್ರಸ್ಥಾನ ಹೊಂದಿದೆ, ನಿಜ. ನಮ್ಮ ಬಳಕೆಯಲ್ಲಿಯೂ ಕೂಡ 50% ಪ್ರಮಾಣದಲ್ಲಿ ಈ ಗೊಬ್ಬರವನ್ನೇ ನಾವು ಬಳಕೆ ಮಾಡ್ತೇವೆ. ಆದರೆ ಈ ಬಳಕೆ ಮಾಡಿದಂಥ ಯೂರಿಯಾ ಕೆಲವೊಂದು ಕಾರಣಗಳಿಂದ ಸಂಪೂರ್ಣವಾಗಿ ಬೆಳೆಗಳಿಗೆ ಲಭ್ಯವಾಗುವುದಿಲ್ಲ. ಬಳಕೆ ಮಾಡಿದ 30%-35%, ಅಂದರೆ 1/3 ಭಾಗವಷ್ಟೇ ಬೆಳೆಗಳಿಗೆ ಪರಿಣಾಮಕಾರಿಯಾಗಿ ಬಳಕೆಯಾಗಿ ಉಳಿದ 60%-65% ಭೂಮಿ ಹಾಗೂ ವಾತಾವರಣದಲ್ಲಿ ನಷ್ಟವನ್ನು ಆಗುವುದನ್ನು ನಾವು ಕಂಡಿದ್ದೇವೆ. ಇದರಿಂದ ಸರ್ಕಾರಕ್ಕೆ ಭಾರಿ ಒಂದು ಹೊಡೆತ, ನಷ್ಟ ಆರ್ಥಿಕವಾಗಿ. ಯಾಕೆಂದ್ರೆ ನಾಫ್ತಾ ಎಲ್ಲ ನಾವು ಇಂಪೋರ್ಟ್ ಮಾಡ್ಕೋಬೇಕು, ಆ ಇಂಪೋರ್ಟ್ ಹಣ ಈ ರೀತಿಯಾಗಿ ನಷ್ಟವಾಗಿ ಕಂಡು ಬರ್ತಾ ಇದೆ. ಇದನ್ನು ಮನಗಂಡ ಕೇಂದ್ರ ಸರ್ಕಾರ ತಜ್ಞರ ನೆರವಿನಿಂದ 2015 ಅಂದರೆ ಮೇ ತಿಂಗಳಲ್ಲಿ ಈ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಲು ಬೇವು ಲೇಪನ ಮಾಡುವುದು ಉಪಯುಕ್ತ ಅಂತ ಮನಗಂಡು ಆ ಒಂದು ಕಾನೂನನ್ನು ಜಾರಿಗೆ ತಂದಿತು. ಈ ಯಾರ್ಯಾರು ಯೂರಿಯಾವನ್ನು ದೇಶೀಯವಾಗಿ ಉತ್ಪಾದನೆ ಮಾಡ್ತಿದ್ರು ಅವರಿಗೆ ಒಂದು ದಿನಾಂಕವನ್ನು ಗೊತ್ತುಪಡಿಸಿದ, ಅಂದರೆ 2015 ಮೇ 25 ಗಡುವು ನೀಡಿತು. ಅದೇ ರೀತಿ ವಿದೇಶಗಳಲ್ಲಿ ಉತ್ಪಾದನೆಯಾದ ಯೂರಿಯಾವನ್ನು ನಮ್ಮ ದೇಶಕ್ಕೆ ಆಮದು ಮಾಡಿಕೊಂಡು ಹಂಚಿಕೆ ಮಾಡತಕ್ಕಂಥ ಒಂದು ಉದ್ಯಮದಾರರಿಗೆ ಮತ್ತೊಂದು ದಿನಾಂಕವನ್ನು ಗೊತ್ತುಪಡಿಸಿತು. ಅದೇನಪ್ಪ ಅಂದರೆ 2015 ಸೆಪ್ಟೆಂಬರ್ 1, ಈ ದಿನಾಂಕದ ನಂತರ ದೇಶೀಯವಾಗಿ ಬಳಕೆಯಾಗತಕ್ಕಂಥ ಯೂರಿಯಾ ಸಂಪೂರ್ಣವಾಗಿ ಬೇವು ಲೇಪಿತವಾಗಿರಬೇಕು, ಅದು ರೈತರಿಗೆ ಒದಗಿಸಬೇಕು ಅನ್ನುವಂತಕ್ಕಂಥ ನಿಯಮಾವಳಿಯನ್ನು ಇದು ರೂಪಿಸಿತು. ಅಂದರೆ ಮುಖ್ಯವಾಗಿ ಸದ್ಯದಲ್ಲಿ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರುವಂಥ ಎಲ್ಲ ಯೂರಿಯಾ ಕೂಡ ಬೇವು ಲೇಪಿತ ಯೂರಿಯಾ ಅಂತ ನಾವು ಹೇಳಬಹುದು. ಇನ್ನು ಮುಖ್ಯವಾಗಿ ಈ ನಾವು ಏನು ಸಾಧಾರಣವಾಗಿ ಏನು ಯೂರಿಯಾ ಬಳಸ್ತಾ ಇದ್ವಲ್ಲ, ಹೌದು, ಮಾಮೂಲಿ ಯೂರಿಯಾ ಭೂಮಿನಲ್ಲಿ ಯಾವ್ಯಾವ ರೀತಿಯ ಒಂದು ಕ್ರಿಯೆಗಳಿಂದ ಈ ಒಂದು ಬೆಳೆಗಳಿಗೆ ಲಭ್ಯವಾಗದ ರೀತಿಯಲ್ಲಿ ಪೋಲಾಗ್ತಾ ಇತ್ತು ಅಂತೀರಿ? ನೋಡಿ ಜಗದೀಶ್ ಅವರೇ, ಯೂರಿಯಾವನ್ನು ರೈತರು ಮಣ್ಣಿಗೆ ಸೇರಿಸ್ತಾರೆ. ಅದು ಮಣ್ಣಿನ ಮೇಲ್ಪದರದಿರಬಹುದು ಅಥವಾ ಮಣ್ಣಿನ ಒಳಪದರಕ್ಕೆ, ಅಂದರೆ ಮಣ್ಣಿನ ಕಣಗಳನ್ನು ಈ ಒಂದು ಗೊಬ್ಬರದ ಕಣಗಳನ್ನು ಮಿಶ್ರ ಮಾಡಿದಾಗ ಅದು ಮಣ್ಣಿನ ಕೆಳಪದರಕ್ಕೆ ಹೋಗುತ್ತದೆ. ತೇವಾಂಶ ಹೆಚ್ಚಾದಾಗ ಮಣ್ಣಿನಲ್ಲಿ ಅದು ಮಣ್ಣಿನ ಕೆಳಪದರಕ್ಕೆ ಬಸಿದು ಹೋಗುವ ಒಂದು ಕಾರಣದಿಂದಾಗಿ ಭೂಮಿಯ ಕೆಳಪದರಗಳನ್ನು ಸೇರಿಕೊಂಡು ನೈಟ್ರೇಟ್ ನಷ್ಟವಾಗುತ್ತದೆ. ಯಾಕೆಂದರೆ ಯೂರಿಯಾ ಸುಲಭವಾಗಿ ಕರಗತಕ್ಕಂಥ ಗುಣವನ್ನು ಹೊಂದಿದೆ. ಅದೇ ರೀತಿ ಭೂಮಿಯ ಮೇಲ್ಪದರದಲ್ಲಿ ಬಿದ್ದ ಕಣಗಳು ಬಿಸಿಲಿನ ಹೊಡೆತಕ್ಕೆ ಅಥವಾ ಮತ್ತಾವುದೋ ಕಾರಣಕ್ಕೆ ಹಾವಿಯ ರೂಪದಲ್ಲಿ ಸಾರಜನಕವು ವಾತಾವರಣಕ್ಕೆ ಬಿಡುಗಡೆಯಾಗಿ ನಷ್ಟವನ್ನು ಹೊಂದುತ್ತದೆ. ಈ ಎರಡೂ ನಷ್ಟಗಳು ಸುಮಾರು ಶೇಕಡ 60-65% ಆಗಿರೋದು ನಮ್ಮ ಇತ್ತೀಚಿನ ಒಂದು ಸಂಶೋಧನಾ ವರದಿಗಳಿಂದ ಕಂಡುಬಂದಿದೆ. ಈ ಅಮೋನಿಕಲ್ ರೂಪದ ಯೂರಿಯಾ ನೈಟ್ರೇಟ್ ಮತ್ತು ನೈಟ್ರೇಟ್ ಪರಿವರ್ತನೆ ಆಗುವ ಕ್ರಿಯೆ ಬಹಳ ವೇಗವಾಗಿ ನಡೆದು ನಷ್ಟವನ್ನು ನಾವು ಕಾಣುತ್ತೇವೆ. ಇದರಿಂದಾಗಿ ಸಾರಜನಕ ಯೂರಿಯಾದಿಂದ ಪೋಲಾಗಿ ಆರ್ಥಿಕ ನಷ್ಟವನ್ನು ಬೆಳೆಗಳಿಗೆ ಸಿಗದೆ ಉಂಟು ಮಾಡ್ತಾ ಇದೆ. ಅಂದ್ರೆ ಈ ಯೂರಿಯಾದಿಂದ ಏನು ಸಾರಜನಕ ಪೋಲಾಗ್ತಾ ಇತ್ತಲ್ಲ, ಇದನ್ನ ತಪ್ಪಿಸೋದಕ್ಕೆ ಸರ್ಕಾರ ಯಾವ ರೀತಿಯಾದಂತಹ ಯೂರಿಯಾವನ್ನ ಉತ್ಪಾದಿಸೋದಕ್ಕೆ ನಿಯಮಾವಳಿಗಳನ್ನ ರೂಪಿಸಿದೆ ಅಂತ ನೋಡಿ. ಯೂರಿಯಾದಿಂದ ನಷ್ಟವಾಗುವ ಸಾರಜನಕವನ್ನು ನಾವು ಕಡಿಮೆ ಮಾಡಲು ಎರಡು ರೀತಿಯಿಂದ ಸಾಧ್ಯ ಅಂತ ಸರ್ಕಾರಕ್ಕೆ ಮನದಟ್ಟಾಗಿ. ಒಂದು ಬೇವುಲೇಪಿತ, ಅಂದರೆ ಈಗಿರುವ ಕಣಗಳ ಗಾತ್ರವೇ ಉಳಿಸಿಕೊಂಡು ಅವುಗಳ ಮೇಲೆ ಒಂದು ಹೊರಪದರವಾಗಿ ತೆಳುವಾದ ಬೇವಿನ ಎಣ್ಣೆ ಅಥವಾ ಬೇವಿನ ಒಂದು ಯಾವುದೇ ಉತ್ಪನ್ನದಿಂದ ಕೋಟಿಂಗ್ ಅಂತ ಏನು ಕರಿತೀವಿ ಅಂದರೆ ಸೌರವಿಕೆ, ಆ ಒಂದು ಯಾಂತ್ರೀಕರಣದ ಕ್ರಿಯೆ ಮೂಲಕ ಮಾಡುವುದನ್ನು ರೂಪಿಸಿತು. ಎರಡನೇದಾಗಿ ಈ ಯೂರಿಯಾ ಕಣಗಳು ಈ ಸಣ್ಣ ಗಾತ್ರದನ್ನು ದೊಡ್ಡ ಗಾತ್ರದ ಮಾಡಿ ಹೊರ ಮೇಲ್ಮೈ ಭೂಮಿಗೆ ತೆರೆದುಕೊಳ್ಳುತ್ತಲ್ಲ ವಾತಾವರಣಕ್ಕೆ, ಅದನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ. ಹಾಗಾಗಿ ಕಣಗಳ ಕರಗುವಿಕೆ ಕ್ರಿಯೆ ಅಥವಾ ವೇಗ ನಿಧಾನವಾಗಿ ಅದರಿಂದ ಬಿಡುಗಡೆಯತಕ್ಕಂಥ ಸಾರ್ವಜನಿಕ ಬೆಳೆಗಳ ಅಗತ್ಯಕ್ಕನುಗುಣವಾಗಿ ಬಿಡುಗಡೆಯಾಗಿ ಸಂಪೂರ್ಣ ಪ್ರಮಾಣದಲ್ಲಿ ಗಿಡಗಳು ಹೀರಿಕೊಳ್ಳುವಂತೆ ಅನುಕೂಲ ಮಾಡಿಕೊಳ್ಳುವ ಉದ್ದೇಶ ಈ ಎರಡು ವಿಧಾನಗಳಿಂದ ಕಂಡುಬಂದಿದೆ. ಇನ್ನು ಮುಖ್ಯವಾಗಿ ಬೇವು ಲೇಪಿತ ಯೂರಿಯಾ ಅಂದ್ರೆ ಏನು ಅಂತೀರಿ? ಬೇವು ಲೇಪಿತ ಈಗಿರುವ ಯೂರಿಯಾ ಕಣಗಳ ಮೇಲೆ ಬೇವನ್ನ ಅಥವಾ ಬೇವಿನ ಅಂಶವನ್ನ ಬೇವಿನ ಘಟಕಾಂಶಗಳನ್ನ ಯಾಂತ್ರೀಕರಣ ರೀತಿಯಲ್ಲಿ ಲೇಪನ ಮಾಡುವುದು. ಅದು ಲೇಪನ ಮಾಡುವುದು ಅಂದರೆ ಅದು ಒಂದು ಭೌತಿಕವಾಗಿ ಬೇರ್ಪಡೆಯನ್ನೇ ಆಗುವುದಿಲ್ಲ, ರಾಸಾಯನಿಕವಾಗಿ ಕೂಡ ಕಣಗಳಿಗೆ ಅಂಟಿಕೊಂಡಿದ್ದು ಬಳಕೆ ಮಾಡುವ ತನಕವೂ ಕೂಡ ಯೂರಿಯಾ ಕಣಗಳ ಮೇಲೆಯೇ ಅಂಟಿಕೊಂಡಿದ್ದು ದೀರ್ಘಕಾಲದಲ್ಲಿ ತನ್ನ ಪರಿಣಾಮವನ್ನು ಬೀರತಕ್ಕಂಥ ಗುಣಲಕ್ಷಣವನ್ನು ಹೊಂದಿರುವ ರೀತಿಯಲ್ಲಿ ತಯಾರು ಮಾಡುವುದಾಗಿರುತ್ತದೆ. ಅಂದರೆ ಇದು ಮುಖ್ಯವಾಗಿ ಬೇವುಲೇಪಿತ ಯೂರಿಯಾ ಅಂತ ನಾವು ಹೇಳಬಹುದು. ಹೌದು. ಇನ್ನು ಸಾಮಾನ್ಯವಾದ ಯೂರಿಯಾ ಮತ್ತು ಬೇವುಲೇಪಿತ ಯೂರಿಯಾಗಳಿಗಿರುವಂಥ ವ್ಯತ್ಯಾಸ ಏನು ಅಂತೀರಿ? ನೋಡಿ, ಬೇವುಲೇಪಿತ ಯೂರಿಯಾದಿಂದ ಹೊರಪದರದ ಬೇವಿನ ಅಂಶವಿದ್ದು ಅದು ಒಂದು ರೀತಿಯ ಒಂದು ತಡೆಯನ್ನು ಉಂಟು ಮಾಡುತ್ತದೆ ಕಣಗಳ ಕರಗುವಿಕೆಯಲ್ಲಿ. ಇದು ಭೂಮಿಯ ಸಾಮರ್ಥ್ಯತೆ, ಅಂದರೆ ದೀರ್ಘಕಾಲ ಸಾರಜನಕ ಅಂಶ ಭೂಮಿಯಲ್ಲಿ ಉಳಿದು ಉತ್ಪಾದಕತೆಯನ್ನು ಹೆಚ್ಚು ಮಾಡುತ್ತದೆ. ಆದರೆ ಬೇವುಲೇಪಿತವಲ್ಲದ ಯೂರಿಯಾ ಸುಲಭವಾಗಿ ನೀರಿನಲ್ಲಿ ಕರಗಿ ತನ್ನಲ್ಲಿರುವ ಸಾರಜನಕದ ಹೆಚ್ಚಿನ ಘಟಕಾಂಶಗಳನ್ನು ಮಣ್ಣು ಅಥವಾ ವಾತಾವರಣಕ್ಕೆ ಬಿಡುಗಡೆ ಮಾಡಿ ನಷ್ಟ ಉಂಟು ಮಾಡುವಂತಹ ಒಂದು ಕ್ರಿಯೆಗೆ ಭಾಗಿಯಾಗಿರುತ್ತದೆ. ಈ ಯೂರಿಯಾ ಅಳುಗಳ ಮೇಲೆ ಒಂದು ಲೇಪಿಸಿರುವ ಬೇವಿನ ಎಣ್ಣೆ ಅಂಶ ಮಣ್ಣಿನ ಕಣಗಳ ಜೊತೆ ನಿಧಾನವಾಗಿ ಮಿಶ್ರವಾಗಿ ಸಾರಜನಕ ಹಾಗೂ ಒಂದು ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಕೂಡ ಈ ಬೇವು ಬಿಡುಗಡೆ ಮಾಡುತ್ತದೆ. ಇದರಿಂದ ಬೆಳೆಗಳ ಮೇಲೆ ಒಂದು ರೀತಿ ಸಕಾರಾತ್ಮಕವಾದಂತಹ ಪರಿಣಾಮ ಉಂಟಾಗುತ್ತೆ, ಲಾಭದಾಯಕ ಪರಿಣಾಮವೂ ಕೂಡ ಇದೆ. ಇನ್ನು ಬೇವುಲೇಪಿತ ಯೂರಿಯಾದಲ್ಲಿ ಯಾವ್ಯಾವ ಘಟಕಾಂಶಗಳು ಇದಾವೆ ಅಂತೀರಿ? ನೋಡಿ, ಯೂರಿಯಾ ಅಳುಗಳ ಮೇಲೆ ಬೇವು ಲೇಪನ ಮಾಡುವುದರಿಂದ ಒಂದು ಪ್ರಕೃತಿ ದತ್ತ ಫಾರ್ಮುಲೇಷನ್ ಘಟಕಾಂಶ ಯೂರಿಯಾದಲ್ಲಿ ಕಂಡು ಬರುತ್ತದೆ. ಅದೇನೆಂದ್ರೆ ಈ ಬೇವಿನ ಎಣ್ಣೆ ಜೊತೆಯಲ್ಲಿ ಹ್ಯೂಮಿಕ್ ಆಮ್ಲವನ್ನು ಹೊಂದಿರುತ್ತದೆ. ಇದೊಂದು ಉತ್ಕೃಷ್ಟ ಗುಣಮಟ್ಟದ ಟ್ರೈಟರ್ಪಿನ್ ಅಂತ ಕರೀತೇವೆ, ಅಂದ್ರೆ ರಾಸಾಯನಿಕ ಹೆಸರು ಇದಕ್ಕೆ. ಇದು ಏನ್ ಮಾಡುತ್ತೆ ಅಂದ್ರೆ ಸಾರ್ವಜನಿಕೀಕರಣ ಅಂದ್ರೆ ಯೂರಿಯಾ ಕರಗಿ ಸಾರ್ವಜನಿಕ ಬಿಡುಗಡೆ ಆಗುವ ಕ್ರಿಯೆ, ಅಂದ್ರೆ ಅಮೋನಿಕಲ್ಲು ನೈಟ್ರೈಟು ನೈಟ್ರೇಟ್ ಈ ಒಂದು ಮಾರ್ಪಾಡಾಗುವ ಕ್ರಿಯೆಯನ್ನ ನಿಧಾನಗೊಳಿಸುತ್ತದೆ. ಯಾವುದು? ಈ ಟ್ರೈಟರ್ಪಿನ್ ಎನ್ನುವ ಅಂಶ ಮತ್ತು ಹ್ಯೂಮಿಕ್ ಆಸಿಡ್ ಹ್ಯೂಮಿಕ್ ಆಮ್ಲ ಎನ್ನುವ ಅಂಶಗಳು, ಈ ಘಟಕಾಂಶಗಳು ಕ್ರಿಯೆಯನ್ನು ನಿಧಾನಗೊಳಿಸಿ ಕರಗಿ ಬಿಡುಗಡೆಯಾಗುವ ಸಾರಜನಕ ಕ್ರಿಯೆಯ ವೇಗವನ್ನು ಕಡಿಮೆ ಮಾಡ್ತವೆ. ಈ ಕ್ರಿಯೆಯಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾ ಜೀವಾಣುಗಳು ಭಾಗವಹಿಸುತ್ತವೆ ಈ ಒಂದು ಸಾರ್ವಜನಿಕೀಕರಣ ಕ್ರಿಯೆಯಲ್ಲಿ. ಈ ಬ್ಯಾಕ್ಟೀರಿಯಾಗಳ ಕ್ರಿಯೆಯ ವೇಗವನ್ನ ಕಡಿಮೆ ಮಾಡುವ ಒಂದು ಚಟುವಟಿಕೆಯಲ್ಲಿ ಟ್ರೈಟರ್ಪಿನ್ ಮತ್ತು ಹ್ಯೂಮಿಕ್ ಆಮ್ಲಗಳು ಭಾಗಿಯಾಗ್ತವೆ. ಅಷ್ಟೇ ಅಲ್ಲದೆ ಈ ಬೇವಿನಲ್ಲಿರುವ ಒಂದು ಕೀಟನಾಶಕ ಅಂಶದಿಂದಾಗಿ ಭೂಮಿಯ ಮೇಲ್ಪದರ, ಅಂದರೆ ಈ ಯಾವ ಯಾವ ಕೀಟಗಳು ಈ ಬೇವಿನ ಉತ್ಪನ್ನದ ಯೂರಿಯಾವನ್ನು ಭೂಮಿಗೆ ಬಳಸಿದಾಗ ಸಂಪರ್ಕಕ್ಕೆ ಬರುತ್ತವೋ, ಅಂದರೆ ನೆಮೆಟೋಡ್ ಆಗಿರ್ಬೋದು, ಗೆದ್ದಲು, ಕಂಬಳಿ ಹುಳುಗಳು, ದುಂಬಿ, ಈ ನಾವು ಎಲೆ ತಿನ್ನುವ ಹುಳುಗಳು ಏನೆಲ್ಲ ಕೀಟಗಳಂತ ಹೇಳ್ತೀವಿ, ಅವುಗಳ ಚಟುವಟಿಕೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಪರೋಕ್ಷವಾಗಿ ಇಳುವರಿಯ ಮೇಲೆ ಪರಿಣಾಮವನ್ನು ಬೀರುತ್ತವೆ, ಕಾಣಬಹುದಾಗಿದೆ. ಸಕಾರಾತ್ಮಕ ಪರಿಣಾಮವನ್ನು ನಾವು ಕಾಣಬಹುದು. ಹೌದು, ಸಕಾರಾತ್ಮಕ ಪರಿಣಾಮ ಹಾಗೂ ಇಳುವರಿಯ ಮೇಲೆ ಒಂದು ಹೆಚ್ಚಿನ ರೀತಿಯಲ್ಲಿ ಪರಿಣಾಮ ಬೀರುತ್ತವೆ. ಇನ್ನು ಈ ಬೇವುಲೇಪಿತ ಯೂರಿಯಾದ ಕಾರ್ಯವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನೋಡಿ, ಬೇವುಲೇಪಿತ ಯೂರಿಯಾನ ಈಗಾಗಲೇ ಹೇಳಿದಾಗೆ ಟ್ರೈಟರ್ಪಿನ್ಗಳು ಮತ್ತು ಹ್ಯೂಮಿಕ್ ಆಮ್ಲಗಳು ಏನ್ ಮಾಡ್ತವೆ ಅಂತಂದ್ರೆ ಸಾರ್ವಜನಿಕ ಬಿಡುಗಡೆಯಾಗುವುದನ್ನು ಕಡಿಮೆ ಮಾಡ್ತವೆ ಹಾಗೂ ಮಣ್ಣಿನ ಕಣಗಳಿಗೆ ಅಂಟಿಕೊಳ್ಳುವ ಒಂದು ಚಟುವಟಿಕೆಗೆ ಸಹಾಯಕವಾಗುತ್ತದೆ ಈ ಹ್ಯೂಮಿಕ್ ಆಮ್ಲ ಇರುವುದು. ಇದರಿಂದಾಗಿ ಯೂರಿಯಾದ ಸಾರಜನಕವು ಬಸಿದು ಹೋಗೋದು, ಅಂದರೆ ನಾವು ಲೀಚಿಂಗ್ ಅಂತ ಏನು ಕರಿತೀವಿ, ರನ್ ಆಫ್, ಕೊಚ್ಚಣೆ ಅಂತ ಏನು ಕರಿತೀವಿ, ಅದರ ಮೂಲಕ ನಷ್ಟವಾಗುವುದನ್ನು ಹ್ಯೂಮಿಕ್ ಆಮ್ಲಗಳು ಈ ಒಂದು ತಮ್ಮ ಬಾಂಡಿಂಗ್ ಒಂದು ಚಟುವಟಿಕೆಯ ಮೂಲಕ ತಡೆ ಹಿಡಿದು ಅದು ನಷ್ಟವನ್ನು ಕಡಿಮೆ ಮಾಡಿ ಒಂದು ಲಾಭದಾಯಕ ಒಂದು ಪರಿಣಾಮವನ್ನು ಬೀರುತ್ತವೆ. ಈ ಟ್ರೈಟರ್ಪೀನು ಮತ್ತು ಈ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಅಂತ ನಾವೇನು ಹೇಳ್ತೀವಿ ಅವುಗಳು ಕೂಡ ಇವುಗಳ ಒಂದು ಅಮೋನಿಕಲ್ ರೂಪದಿಂದ ನೈಟ್ರೈಟ್ ರೂಪಕ್ಕೆ ಬದಲಾವಣೆ ಆಗುವತಕ್ಕಂಥ ಕ್ರಿಯೆಯು ಬಹಳಷ್ಟು ನಿಧಾನವಾಗುತ್ತದೆ. ಈ ಬ್ಯಾಕ್ಟೀರಿಯಾಗಳ ಒಂದು ಕ್ರಿಯೆ ಕುಂಠಿತವಾಗುತ್ತದೆ. ಈ ರೀತಿಯಾಗಿ ಅದು ಕೆಲಸ ಮಾಡುತ್ತೆ, ಗಿಡಗಳಿಗೆ ದೀರ್ಘಕಾಲ ಉಪಯೋಗ ಆಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪನೆ ಮಾಡ್ತವೆ. ಅಂದರೆ ಒಟ್ಟಾರೆಯಾಗಿ ಈ ಬೇವುಲೇಪಿತ ಯೂರಿಯಾದಿಂದ ಆಗುವಂಥ ಪ್ರಯೋಜನಗಳು ಏನು ಅಂತೀರಿ? ನೋಡಿ, ಬೇವುಲೇಪಿತ ಯೂರಿಯಾದಿಂದ ಸಸ್ಯಗಳಿಗಷ್ಟೇ ಅಲ್ಲದೆ ದೇಶದ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿಯೂ ಕೂಡ ಈ ಬೇವುಲೇಪಿತ ಯೂರಿಯಾ ಸಾಕಷ್ಟು ಲಾಭವನ್ನು ನಮ್ಮ ಒಂದು ಆರ್ಥಿಕ ಮಟ್ಟ ಸುಧಾರಣೆಗೆ ಸಹಾಯಕವಾಗ್ತಿದೆ. ಅದು ಯಾವ ರೀತಿಯಲ್ಲಿ ಅಂದರೆ, ನಾವು ಯೂರಿಯಾ ತಯಾರಿಕೆಗೆ ಬಳಸತಕ್ಕಂಥ ನ್ಯಾಫ್ತಾವನ್ನು ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೇವೆ. ಈ ಆಮದಿನಲ್ಲಿ ಸಾಕಷ್ಟು ಉಳಿತಾಯವನ್ನು ನಾವು ಕಂಡು ಬರ್ತದೆ. ಒಂದು ಅಂಕಿಅಂಶದ ಪ್ರಕಾರ ನಾವು ಸುಮಾರು 1800-2000 crore rupees ಈ ನ್ಯಾಫ್ತಾ ಆಮದು ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಂಡು ಅಷ್ಟು ಹಣ ಉಳಿತಾಯ ಆಗ್ತದೆ ಅಂತ ಒಂದು ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಅದೇ ರೀತಿ ಸಾರ್ವಜನಿಕದ ಬಳಕೆ ಪ್ರಮಾಣವು ಕೂಡ ಕಡಿಮೆ ಆಗ್ತದೆ. 60% ನಾಶ ಅಂದರೆ ಅದಕ್ಕೆ ಸರಿಸಮಾನ ಪ್ರಮಾಣದಲ್ಲಿ ನಮಗೆ ಯೂರಿಯಾವನ್ನು ಕಡಿಮೆ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಆ ನಂತರ ಪರಿಸರದ ಮೇಲಾಗುವ ಒಂದು ವ್ಯತಿರಿಕ್ತ ಪರಿಣಾಮಗಳು, ಮಾಲಿನ್ಯ ಹಾಗೂ ಭೂಮಿಯ ಒಳಗಡೆಯಿಂದ ನೈಟ್ರೇಟ್ ಒಂದು ಮನನ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಅನ್ನೋದು ಈಗಾಗಲೇ ನಾವು ಮನಗಂಡಿದ್ದೇವೆ. ಈ ಎಲ್ಲವುಗಳನ್ನು ಸೇರಿಸಿದರೆ ಈ ಬೇವುಲೇಪಿತ ಯೂರಿಯಾ ಒಂದು ಉತ್ಕೃಷ್ಟ ರಸಗೊಬ್ಬರ ಜೊತೆಗೆ ಆರ್ಥಿಕ ಮಟ್ಟ ಸುಧಾರಣೆಯಲ್ಲಿಯೂ ಕೂಡ ಉಪಯುಕ್ತವಾಗಿ ಕಂಡುಬಂದಿದೆ. ಇನ್ನು ಮುಖ್ಯವಾಗಿ ನಾವು ಭಾರತದಲ್ಲಿ ಏನು ಬೇವುಲೇಪಿತ ಯೂರಿಯಾವನ್ನು ಈಗ ಬಳಸ್ತಾ ಇದ್ವಿ, ಇದರಿಂದ ಹಣದ ರೂಪದಲ್ಲಿ ಎಷ್ಟು ಉಳಿದಾಯ ಆಗ್ಬೋದು ಅಂತ ಅಂದಾಜು ಮಾಡಲಾಗಿದೆ ಅಂತೀರಿ? ನೋಡಿ, ಬೇವುಲೇಪಿತ ಯೂರಿಯಾದಿಂದ ಹಣ ಒಂದಷ್ಟೇ ಅಲ್ಲ, ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಈ ಬೇವು ಉತ್ಪನ್ನಗಳ ಒಂದು ತಯಾರಿಕೆಗೆ ಗಮನ ಹರಿಸಿದಂತಾಗುತ್ತೆ. ಪರ್ಯಾಯವಾಗಿ ಉದ್ಯೋಗ, ಗ್ರಾಮೀಣ ಮಟ್ಟದ ಉದ್ಯೋಗಗಳನ್ನು ನಾವು ಅವಕಾಶ ಕಲ್ಪಿಸಿದಂತಾಗುತ್ತದೆ. ಇದರಿಂದ ಸಣ್ಣ ಸಣ್ಣ ಉದ್ಯಮಗಳು, ಗ್ರಾಮೀಣ ಉದ್ಯಮಗಳು, ಈ ಮನೆಯಲ್ಲಿ ಇರತಕ್ಕಂಥವರೆಲ್ಲವೂ ಕೂಡ ಈ ಒಂದು ವಸ್ತುಗಳ ಸಂಗ್ರಹ ತಯಾರಿಕೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಇದು ಕೂಡ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ. ಅದೇ ರೀತಿ ಈಗ ನಾವು ನಷ್ಟದ ಪ್ರಮಾಣದ ಉಳಿತಾಯವನ್ನು ಲೆಕ್ಕ ಹಾಕೋದಾದ್ರೆ ಕನಿಷ್ಠ 10-15 ಪ್ರಮಾಣದಲ್ಲಿ ಯೂರಿಯಾ ಆಮದು ಪ್ರಮಾಣವನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಅದೇ ರೀತಿ ಉತ್ಪಾದನೆಯಲ್ಲಿಯೂ ಕೂಡ ಆಂತರಿಕವಾಗಿ ಕಡಿಮೆ ಮಾಡಿಕೊಳ್ಳಬಹುದು. ಅದನ್ನ ಹೇಳದಂಗೆ ಒಟ್ಟು ನಮಗೆ ಸುಮಾರು 18,000-20,000 crore rupees ನಾವು ಯೂರಿಯಾ ಉತ್ಪಾದನೆಗೆ ಬಳಸ್ತಾ ಇದ್ದೇವೆ. ಅದೇ ಪ್ರಮಾಣದಲ್ಲಿ 10-15 ಅಂದ್ರೆ 18,000-25,000 crore rupees ಉಳಿತಾಯ ಆಗುವುದನ್ನು ನಾವು ಕಾಣಬಹುದಾಗಿದೆ. ನಮ್ಮ ಆರ್ಥಿಕ ಸಮೀಕ್ಷೆಯನ್ನು ನಾವು ತುಲನೆ ಮಾಡಿ ನೋಡುವುದಾದ್ರೆ. ಇನ್ನು ಈ ಬೇವುಲೇಪಿತ ಯೂರಿಯಾದ ಇತರ ಉಪಯೋಗಗಳು ಏನೇನು ಅಂತೀರಿ? ಬೇವುಲೇಪಿತ ಯೂರಿಯಾದಿಂದ ಕೇವಲ ಗೊಬ್ಬರವಾಗಿ ಅಷ್ಟೇ ಅಲ್ಲದೆ ಕೀಟನಾಶಕವಾಗಿಯೂ ಕೂಡ ನಾವು ಇದನ್ನು ಬಳಕೆ ಮಾಡಬಹುದಾಗಿದೆ. ಕೆಲವೊಂದು ಸರ್ವೇ ಸಾಧಾರಣವಾಗಿ ಕಂಡುಬರುವ ಕೆಲವು ಕೀಟಗಳ ನಿಯಂತ್ರಣದಲ್ಲಿ ಅಥವಾ ಅವುಗಳ ಒಂದು ಚಟುವಟಿಕೆಯನ್ನು ತಡೆಹಿಡಿಯುವಲ್ಲಿ ಇದೊಂದು ಪರಿಣಾಮಕಾರಿಯಾಗಿ ಕಂಡುಬರುತ್ತೆ. ಈಗ ನಾವು ಈ ಭತ್ತದ ಗದ್ದೆಗಳಲ್ಲಿ ಈ ಎಲೆ ಮಡಚುವ ಕೀಟ, ಅದಕ್ಕೆ ನಾವು ನೇರವಾಗಿ ಯಾವುದೇ ಕೀಟನಾಶಕಗಳನ್ನು ಬಳಸದೆ ಈ ಯೂರಿಯಾವನ್ನು ಬಳಸಿದ್ದೇ ಆದಲ್ಲಿ, ಅಂದರೆ ಬೇವುಲೇಪಿತ ಯೂರಿಯಾವನ್ನು, ಆ ಕೀಟದ ಒಂದು ನಷ್ಟವನ್ನು ನಾವು ಕಡಿಮೆ ಮಾಡುವ. ಅದೇ ರೀತಿ ಗೋಧಿಯಲ್ಲಿ ಈ ಗೆದ್ದಲಿನ ಒಂದು ಹಾವಳಿ ಜಾಸ್ತಿ ಇರುತ್ತದೆ, ಅದನ್ನು ಕೂಡ ಈ ಬೇವುಲೇಪಿತ ಯೂರಿಯಾ ಬಳಕೆಯಿಂದ ನಾವು ಸಾಧಾರಣ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದಾಗಿದೆ. ಅಂದರೆ ಈ ಯೂರಿಯಾ ಹರಳುಗಳಿಗೆ ಈ ಬೇವನ್ನ ಲೇಪಿಸೋದ್ರ ಅಗತ್ಯ ಏನು ಅಂತೀರಿ? ನೋಡಿ, ಮಣ್ಣಿನ ಫಲವತ್ತತೆ ನಿರ್ವಹಣೆಯಲ್ಲಿ ಸಾರಜನಕದೊಂದಿಗೆ ಪೊಟ್ಯಾಷಿಯಂ, ರಂಜಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇದು ಸಾರಜನಕ ನಾವು ಮಣ್ಣಿಗೆ ಬಳಕೆ ಮಾಡಿದ ತಕ್ಷಣ ನಷ್ಟವನ್ನು ನಾವು ಕಾಣ್ತಿದ್ವು, ಆದರೆ ಪೊಟ್ಯಾಷಿಯಂ ಮತ್ತು ರಂಜಕಗಳು ಮಣ್ಣಿನಲ್ಲಿ ಅಂಟಿಕೊಂಡು ದೀರ್ಘಕಾಲ ಉಳಿಯುವಂಥವು. ಇದೊಂದು ಪೋಷಕಾಂಶ ನಷ್ಟವೇ ಆಗ್ತಾ ಇದ್ರೆ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಕಷ್ಟವಾಗ್ತದೆ ರೈತರಿಗೆ. ಹಾಗಾಗಿ ಈ ಸಮತೋಲನ ನಿರ್ವಹಣೆಯಲ್ಲಿ ಈ ಲೇಪನ ಮಾಡುವುದರಿಂದ ದೀರ್ಘಕಾಲ ಉಳಿದು ಈ ಮೂರೂ ಪೋಷಕಾಂಶಗಳ ಅಗತ್ಯತೆಯನ್ನು ಗಿಡಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಒದಗಿಸುವಲ್ಲಿ ಸಹಾಯಕವಾಗ್ತದೆ. ಹಾಗಾಗಿ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕಂಥ ಬ್ಯಾಕ್ಟೀರಿಯಾಗಳು ತಮ್ಮ ಚಟುವಟಿಕೆಗಳನ್ನು ಕಡಿಮೆ ಮಾಡಿಕೊಂಡು ಇದನ್ನು ಗಿಡಗಳಿಗೆ ಲಭ್ಯವಾಗುವ ಒಂದು ರೀತಿಯಲ್ಲಿ ಕ್ರಿಯೆಯನ್ನು ನಡೆಸ್ತವೆ. ಇದರಿಂದ ಈ ಪೋಷಕಾಂಶಗಳ ಬಳಕೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳೋದು, ಸಮತೋಲನ ನಾವು ಕಾಯ್ದುಕೊಳ್ಳುವುದರಿಂದ ಇಳುವರಿ ಒಂದು ಗುಣಮಟ್ಟದ ಒಂದು ಉತ್ಪನ್ನವನ್ನು ಪಡೆಯಲು ಸಾಧ್ಯ. ಯಾಕಂದ್ರೆ ಸಾರ್ವಜನಿಕ ಕೊರತೆಯಾಗಿ ಉಳಿದೆರಡು ಪೋಷಕಾಂಶಗಳು ಹೆಚ್ಚಿನ ಮಟ್ಟದಲ್ಲಿ ಲಭ್ಯವಾದಾಗ ಅದು ಉತ್ಪನ್ನದ ಗುಣಮಟ್ಟ ತನ್ನದೇ ಆದ ರೀತಿಯಲ್ಲಿ ಒಂದು ನ್ಯೂನತೆಯನ್ನು ಕಂಡು ತೋರಿಸ್ತದೆ. ಇನ್ನು ಈಗ ಬೇವಿಲೇಪಿತ ಯೂರಿಯಾದ ಬಳಕೆ 2015 ಮೇ ತಿಂಗಳಿಂದ ಬಂದಿದೆ. ಈಗ ಇದು ಪ್ರಾರಂಭವಾದ ಮೇಲೆ ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ, ಇದರಿಂದ ಆಗಿರುವಂಥ ಲಾಭಗಳ ಬಗ್ಗೆ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಅದನ್ನು ಗ್ರಹಿಸಿಕೊಂಡಿದೆ ಅಂತೀರಿ? ನೋಡಿ, ಸರ್ವೇಕ್ಷಣೆ ನಡೆಸಿ ಕೆಲವೊಂದು ಉಪಯುಕ್ತತೆಗಳು ಕಂಡು ಬಂದಿರೋದ್ರಿಂದ ಸರ್ಕಾರ ಮನಗಂಡಿದೆ. ಅವು ಏನಂದ್ರೆ, ಮಣ್ಣಿನ ಆರೋಗ್ಯದಲ್ಲಿ ಸುಧಾರಣೆ. ಯಾಕಂದ್ರೆ ನಾ ಹೇಳ್ದಂಗೆ ಸಮತೋಲನವನ್ನು ಕಾಯ್ದುಕೊಳ್ಳುವುದರಿಂದ ಅದು ತನ್ನದೇ ಆದ ರೀತಿಯಲ್ಲಿ ಒಂದು ಗುಣಮಟ್ಟ ಸುಧಾರಣೆಗೆ ಕಾರಣವಾಯಿತು. ಇನ್ನೊಂದು, ಸಸ್ಯ ಸಂರಕ್ಷಣಾ ರಾಸಾಯನಿಕಗಳ ಬಳಕೆಯಲ್ಲಿ ಮಾಡುವಂಥ ಖರ್ಚು ಉಳಿತಾಯ ಆಗಿದೆ. ಈಗಾಗಲೇ ನಮಗೆ ಗೊತ್ತಿದೆ, ನೀಮ್ ಒಂದು ರೀತಿಯ ಸರ್ವ ಕೀಟಗಳ ಒಂದು ನಿಯಂತ್ರಣವಾಗಿ ಕೆಲಸ ಮಾಡ್ತಾ ಬಂದಿದೆ. ಅದು ಸಸ್ಯ ಸಂರಕ್ಷಣೆಯಲ್ಲಿಯೂ ಕೂಡ ತನ್ನ ಪಾತ್ರವನ್ನು ಹೊಂದಿದೆ. ಇದರಿಂದ ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆಯಾಗಿ ಇಳುವರಿ ಮೇಲೆ ತಮ್ಮ ಪರಿಣಾಮವನ್ನು ಬೀರಿದೆ. ಅವರು ಒಂದು ನಡೆಸಿದ ಒಂದು ಸರ್ವೆ ಪ್ರಕಾರ ಭತ್ತದಲ್ಲಿ 5.7%, ಕಬ್ಬಿನಲ್ಲಿ 17%, ಮುಸುಕಿನ ಜೋಳದಲ್ಲಿ 7%, ಹಾಗೂ ಸೋಯಾ ಅವರೆ 7%, ತೊಗರಿಯಲ್ಲಿ 16% ಇಳುವರಿಯ ಹೆಚ್ಚಳವನ್ನ ಕೇಂದ್ರ ಸರ್ಕಾರ ಗುರುತಿಸಿದೆ ಈ ಒಂದು ಬೇವಿಲೇಪಿತ ಯೂರಿಯಾ ಬಳಕೆಯಿಂದ. ಅದಕ್ಕಿಂತ ಹೆಚ್ಚಾಗಿ ಈ ಸಹಾಯಧನದ ರೂಪದಲ್ಲಿ ನಮ್ಮಲ್ಲಿ ಯೂರಿಯಾವನ್ನ ರೈತರು ಬಳಕೆ ಮಾಡುತ್ತಿದ್ದಾರೆ. ಇದನ್ನ ಕೆಲವೊಂದು ಉದ್ಯಮಗಳು ಕೂಡ ಈ ಸಹಾಯಧನದಿಂದ ದೊರೆಯತಕ್ಕಂಥ ಯೂರಿಯಾವನ್ನ ಬಳಕೆ ಮಾಡಿಕೊಳ್ಳುತ್ತಿದ್ದವು. ಇದು ಒಂದು ರೀತಿಯಲ್ಲಿ ತಡೆ ಹಿಡಿದಂತಾಗಿದೆ. ಯಾಕೆಂದ್ರೆ ಬೇವಿಲೇಪಿತ ಯೂರಿಯಾವನ್ನು ಉದ್ಯಮಗಳಲ್ಲಿ ಬಳಕೆ ಮಾಡಲು ಬರುವುದಿಲ್ಲ. ಮಾಮೂಲಿ ಯೂರಿಯಾವನ್ನು ಬಳಕೆ ಮಾಡ್ತಿದ್ರು, ಈಗ ಅದು ಕಡಿಮೆಯಾಗಿ ನೇರವಾಗಿ ರೈತರಷ್ಟೇ ಅಂದ್ರೆ ಕೃಷಿ ಕಾರ್ಯಚಟುವಟಿಕೆಗಳಷ್ಟೇ ಇದು ಬಳಕೆಯಾಗುತ್ತಿರುವುದು ಸರ್ಕಾರಕ್ಕೆ ಒಂದು ರೀತಿಯ ಆದಾಯವನ್ನು ತಂದುಕೊಡತಕ್ಕಂತ ಒಂದು ಕ್ರಿಯಾ ಚಟುವಟಿಕೆಯಾಗಿ ಇದು ರೂಪುಗೊಂಡಿದೆ. ಶ್ರೋತೃಗಳೇ, ತಮಗೆ ಈ ಬೇವಿಲೇಪಿತ ಯೂರಿಯಾದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಎಸ್ ಮೃತ್ಯುಂಜಯ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9945803463. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9945803463. ತುಂಬ ಸಂತೋಷ ಮೃತ್ಯುಂಜಯ ಅವರೇ. ತವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ಶ್ರೋತೃಗಳಿಗೆ ಈ ಬೇವಿಲೇಪಿತ ಯೂರಿಯಾದ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವಂಥ ಕೆನರಾ ಬ್ಯಾಂಕ್ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರದಲ್ಲಿ ಆಗಸ್ಟ್ ತಿಂಗಳ 1ನೇ ವಾರದಿಂದ 10 ದಿನಗಳ ಕಾಲ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕುರಿ ಸಾಕಾಣಿಕೆ ಕುರಿತು ಉಚಿತ ತರಬೇತಿ ಶಿಬಿರವನ್ನು ಏರ್ಪಡಿಸಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವಂಥ 18-40 ವರ್ಷ ವಯಸ್ಸಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರುದ್ಯೋಗಿ ಯುವಕ ಯುವತಿಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ತರಬೇತಿ ಉಚಿತವಾಗಿರುತ್ತೆ. ಉಚಿತ ಊಟ ಮತ್ತು ವಸತಿ ಸೌಕರ್ಯವನ್ನು ಶಿಬಿರಾರ್ಥಿಗಳಿಗೆ ಈ ತರಬೇತಿ ಕೇಂದ್ರದವರು ಏರ್ಪಡಿಸ್ತಾರೆ. ಅಭ್ಯರ್ಥಿಗಳು ಸ್ಥಳೀಯ ಭಾಷೆಯನ್ನು ತಿಳಿದವರಾಗಿರಬೇಕು. ಕನಿಷ್ಠ 8ನೇ ತರಗತಿ ಓದಿರಬೇಕಾಗತ್ತೆ. ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಇದೇ ಶುಕ್ರವಾರ ದಿನಾಂಕ 31 ಬೆಳಗ್ಗೆ 10:30 ಕೆನರಾ ಬ್ಯಾಂಕ್ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಇಲ್ಲಿ ನಡೆಯುವಂಥ ನೇರ ಸಂದರ್ಶನಕ್ಕೆ ವಿದ್ಯಾರ್ಹತೆ ಮತ್ತು ವಿಳಾಸದ ದಾಖಲಾತಿಗಳೊಂದಿಗೆ ಹಾಜರಾಗಬಹುದು. ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಸ್ಥೆಯನ್ನು ದೂರವಾಣಿ ಮೂಲಕ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 6360631126. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 6360631126. ಮತ್ತೊಂದು ದೂರವಾಣಿ ಸಂಖ್ಯೆ ಇದೆ: 8970476050. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8970476050. ಗಮನಿಸಿ, ಇದೇ ಶುಕ್ರವಾರ ದಿನಾಂಕ 31 ಬೆಳಗ್ಗೆ 10:30 ಈ ಒಂದು ತರಬೇತಿ ಶಿಬಿರಕ್ಕೆ ಅರ್ಹತೆ ಇರುವಂಥ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಲಾಗುತ್ತೆ. ಬೆಂಡೆ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಒಂದು ಮುಖ್ಯವಾದ ತರಕಾರಿ ಬೆಳೆ. ಇದರಲ್ಲಿ ಸಿ ಜೀವಸತ್ವ ಇದೆ, ಜೊತೆಗೆ ಅಯೋಡಿನ್ ಮತ್ತು ಸುಣ್ಣದ ಅಂಶ ಕೂಡ ಇದೆ. ಬೆಂಡೆಯನ್ನು ಎಲ್ಲ ವಿಧವಾದ ಮಣ್ಣಲ್ಲಿ ಬೆಳೀಬೋದು, ಆದರೆ ನೀರು ಬಸಿದು ಹೋಗುವಂಥ ಮರಳು ಮಿಶ್ರಿತ ಗೋಡು ಮಣ್ಣು ಉತ್ತಮ ಅಂತ ಹೇಳ್ಬೋದು. ದಕ್ಷಿಣ ಒಣಪ್ರದೇಶದಲ್ಲಿ ಜೂನ್ ಜುಲೈ ತಿಂಗಳು ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳು ಭಾಳ ಸೂಕ್ತ. ಗುಡ್ಡಗಾಡು ಪ್ರದೇಶದಲ್ಲಿ ಜನವರಿ ಫೆಬ್ರವರಿ ತಿಂಗಳುಗಳು ಸೂಕ್ತವಾದಂಥ ಕಾಲ. ಕರಾವಳಿ ಪ್ರದೇಶದಲ್ಲಿ ಜೂನ್ ಜುಲೈನಲ್ಲಿ ನಾವು ಬೇಸಾಯವನ್ನು ಪ್ರಾರಂಭಿಸ್ಬೋದು. ಇನ್ನು ಬೆಂಡೆಯಲ್ಲಿರುವಂಥ ಸುಧಾರಿತ ತಳಿಗಳಿಗೆ ಬಂದರೆ ಪೂಸಾ ಸವಾನಿ ಅಂತ ಇದೆ. ಈ ಒಂದು ತಳಿ ಎಲ್ಲ ವಲಯಗಳಿಗೆ ಶಿಫಾರಸು ಮಾಡಿರುವಂಥ ತಳಿ. ಹಳದಿ ನಂಜುರೋಗಕ್ಕೆ ಸ್ವಲ್ಪ ಮಟ್ಟಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಮತ್ತೊಂದು ತಳಿ ಸೆಲೆಕ್ಷನ್ 4 ಅಂತ. ಇದರ ಕಾಯಿಗಳು ಮಧ್ಯಮ ಗಾತ್ರವನ್ನು ಹೊಂದಿರ್ತವೆ. ಹಳದಿ ನಂಜುರೋಗಕ್ಕೆ ಸ್ವಲ್ಪ ಮಟ್ಟಿಗೆ ನಿರೋಧಕ ಶಕ್ತಿ ಈ ತಳಿಗಿರುತ್ತೆ. ಇದು ಸಂಸ್ಕರಣೆಗೆ ಸೂಕ್ತವಾದಂಥ ತಳಿ. ಸೆಲೆಕ್ಷನ್ 7 ಮತ್ತೊಂದು ತಳಿ. ಕಾಯಿಗಳು ಮಧ್ಯಮ ಗಾತ್ರವನ್ನು ಹೊಂದಿರ್ತವೆ, ಉದ್ದವಾಗಿರ್ತವೆ, ಮತ್ತು ಹಳದಿ ನಂಜುರೋಗಕ್ಕೆ ಇದು ಸಾಕಷ್ಟು ನಿರೋಧಕ ಶಕ್ತಿಯನ್ನು ಹೊಂದಿದೆ. ಸೆಲೆಕ್ಷನ್ 9 ಅಂತ ಮತ್ತೊಂದು ತಳಿ ಇದೆ. ಇದರ ಕಾಯಿಗಳು ಉದ್ದವಾಗಿರ್ತವೆ ಮತ್ತು ಮೃದುವಾಗಿರ್ತವೆ. ಇದು ಹಳದಿ ನಂಜುರೋಗಕ್ಕೆ ಹೆಚ್ಚು ನಿರೋಧಕ ಶಕ್ತಿಯನ್ನು ಹೊಂದಿದೆ. ಮತ್ತೊಂದು ತಳಿ ವೈಟ್ ವೆಲ್ವೆಟ್ ಅಂತ ಕರೀತಾರೆ. ಇದನ್ನು ಹಾಲು ಬೆಂಡೆ ಅಂತ ಕೂಡ ಕರೀತಾರೆ. ಇದು ಸ್ಥಳೀಯ ತಳಿ, ನಮ್ಮ ರಾಜ್ಯದಲ್ಲಿ ಹೆಚ್ಚು ಜನಪ್ರಿಯ ಆಗಿದೆ. ನಾವು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 7.5 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. 25 ಟನ್ನಷ್ಟು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. 125 ಕಿಲೋಗ್ರಾಂನಷ್ಟು ಸಾರಜನಕ, 75 ಕಿಲೋಗ್ರಾಂನಷ್ಟು ರಂಜಕ ಮತ್ತು 63 ಕಿಲೋಗ್ರಾಂನಷ್ಟು ಪೊಟಾಷನ್ನು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಕೊಡಬೇಕಾಗತ್ತೆ. ಬಿತ್ತನೆ ಮಾಡೋದಕ್ಕೆ ಭೂಮಿಯನ್ನು ಸಿದ್ಧ ಮಾಡ್ಕೋಬೇಕು. 60 ಸೆಂಟಿಮೀಟ್ರು ಅಂದರೆ 2 ಅಡಿಗೆ 1 ಹಾಗೆ ತಗ್ಗು ಮತ್ತು ದಿನ್ನಿಗಳನ್ನು ಮಾಡಿಕೊಂಡು ಆಮೇಲೆ ಪೂರ್ತಿ ಸಾವಯವ ಗೊಬ್ಬರ ಮತ್ತು 1/2 ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟಾಷನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬೀಜ ಚೆನ್ನಾಗಿ ಮೊಳಕೆ ಬರೋದಕ್ಕೆ 15 ಗಂಟೆ ಕಾಲ ಅದನ್ನು ನೀರಿನಲ್ಲಿ ಅದ್ದಿ ನೆನೆಸಿಡಬೇಕಾಗತ್ತೆ. ಬೀಜವನ್ನು 1 ಅಡಿ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆ ಮಾಡಿದ 4 ವಾರದ ನಂತರ ಉಳಿದ 1/2 ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಭೂಮಿಗೆ ಅನುಗುಣವಾಗಿ 5-7 ದಿನಕ್ಕೊಮ್ಮೆ ನೀರನ್ನು ಕೊಡಬೇಕು. ಕಳೆಗಳಿಂದ ಬೆಳೆ ಪ್ರದೇಶವನ್ನು ಮುಕ್ತವಾಗಿರದಂತೆ ನೋಡ್ಕೋಬೇಕು. ಈ ಬೆಂಡೆ ಬೆಳೆಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳಲ್ಲಿ ಜಿಗಿಹುಳು, ಕೆಂಪು ಹತ್ತಿ ತಿಗಣೆ, ಹೇನು ಮತ್ತು ಕಾಯಿ ಕುರಿಯುವಂಥ ಹುಳುಗಳು ಬಹಳ ಮುಖ್ಯವಾದಂಥವು. ರೋಗಗಳಲ್ಲಿ ಹಳದಿ ನಂಜು ರೋಗ, ಬೂದಿ ರೋಗ, ಎಲೆ ಚುಕ್ಕೆ ರೋಗ ಮತ್ತು ಗಂಟು ಬೇರು ಜಂತು ರೋಗಗಳು ಬಹಳ ಮುಖ್ಯವಾದಂಥವು. ಬಿತ್ತನೆಯಾದ 2 ವಾರದ ನಂತರ ಸಸಿಗಳನ್ನು 2 ಮಿಲಿಲೀಟರ್ನಷ್ಟು ಆಕ್ಸಿಡೆಮೆಟಾನ್ ಮೀಥೈಲ್ ಜೊತೆಗೆ 3 ಗ್ರಾಂನಷ್ಟು ನೀರಿನಲ್ಲಿ ಕರಗುವಂಥ ಗಂಧಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಆ ಬೆಳೆಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 360 ಲೀಟರ್ ಸಿಂಪರಣಾ ದ್ರವಣವನ್ನು ನಾವು ಬಳಸ್ಕೋಬೇಕಾಗತ್ತೆ. ಇನ್ನು ಬಿತ್ತನೆಯಾದ 5 ವಾರದ ನಂತರ 4 ಗ್ರಾಂನಷ್ಟು ಕಾರ್ಬರಿಲ್ ಮತ್ತು 3 ಗ್ರಾಂನಷ್ಟು ನೀರಿನಲ್ಲಿ ಕರಗುವಂಥ ಗಂಧಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಪ್ರತಿ ಹೆಕ್ಟೇರ್ಗೆ 450 ಲೀಟರ್ ಸಿಂಪರಣಾ ದ್ರವಣ ಬೇಕಾಗತ್ತೆ. ಇನ್ನು ಸರ್ಕೋಸ್ಪೊರ, ಎಲೆಚುಕ್ಕೆ ರೋಗ, ಬೂದಿ ರೋಗ ಏನಾದರೂ ಕಂಡು ಬಂದರೆ 1 ಗ್ರಾಂ ಕಾರ್ಬನ್ ಡೈಜಿಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಎಲೆಚುಕ್ಕೆ ರೋಗದ ಲಕ್ಷಣಗಳು ಮತ್ತು ಏನಾದರೂ ಕಂಡು ಬಂದರೆ 15 ದಿವಸದ ನಂತರ ಇದೇ ಸಿಂಪರಣೆಯನ್ನು ಅಂದರೆ 1 ಗ್ರಾಂನಷ್ಟು ಕಾರ್ಬನ್ ಡೈಜಿಮನ್ನು 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ನಾವು ಆ ಸಿಂಪರಣೆಯನ್ನು ಪುನರಾವರ್ತಿಸಬೇಕಾಗತ್ತೆ. ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 450-530 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗತ್ತೆ. ಇನ್ನು ಹಳದಿ ನಂಜು ರೋಗ ಕಂಡುಬಂದರೆ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಸಾಧ್ಯವಾಗದೇ ಇದ್ದರೆ 15 ದಿವಸದ ನಂತರ ಇದೇ ಸಿಂಪರಣೆಯನ್ನು ಮತ್ತೆ ಕೊಡಬೇಕಾಗತ್ತೆ. ಎಲೆ ಚುಕ್ಕೆ ರೋಗದ ಹತೋಟಿಗೆ 2.5 ಗ್ರಾಂನಷ್ಟು ಜೈನಬ್ಬನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಬಿತ್ತಿದ 6 ವಾರದ ನಂತರ ನಾವು ಮೊದಲ ಸಾರಿ ಕೊಯ್ಲನ್ನು ಮಾಡ್ಕೋಬೇಕು. ಮುಂದೆ 6-8 ವಾರದವರೆಗೆ ಇಳುವರಿಯನ್ನು ನಿರೀಕ್ಷಿಸಬಹುದು. ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 7,500-10,000 ಕಿಲೋಗ್ರಾಂನಷ್ಟು ಇಳುವರಿಯನ್ನು ನಾವು ಪಡಿಬಹುದು. ಇದು ಇಂದಿನ ಕೃಷಿರಂಗ. ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ರಸವಾರ್ತೆ, 6:51 ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿಗೀತೆ, ನಂತರ ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಕನ್ನಡದಲ್ಲಿ ಭಾಷಣ, ಅಭಿವೃದ್ಧಿ